ಯಾವ ಬೆಲ್ಟಿಂದ ನಾವು ತರ್ತಾ ಇದೀವಿ, ಅಲ್ಲಿ ಏನು ಇಳುವರಿ ಬರ್ತಾ ಇದೆ, ಆಮೇಲೆ ಎಷ್ಟು ವಯಸ್ಸಿನ ಅದು ಗಿಡ, ಅದರಲ್ಲಿ ಎಷ್ಟು ಫಸಲು ಬರ್ತಾ ಇದೆ, ಕಾಯಿನ ಆಕಾರ ಏನು, ಕಾಯಿನ ಗಾತ್ರ ಏನು, ಅದರ ತೂಕ ಏನು, ಅದರ ಶೇಪ್ ಏನು, ಹೀಗೆ ಪ್ರತಿಯೊಂದನ್ನು ಹುಡುಕಿ ನಾವು ಸ್ವತಃ ಅಲ್ಲೇ ನಿಂತ್ಕೊಂಡು ನಮಗೆ ವಿಚಾರಗಳು ಒಳಗೊಂಡಂಗೆ ಯಾವುದು ಮನಸ್ತೃಪ್ತಿಯಾಗಿ ಒಳ್ಳೆ ಗುಣಮಟ್ಟಗಳಿರ್ತಕ್ಕಂಥ ತಾಯಿ ಮರದ ಬೀಜಗಳನ್ನು ಆಯ್ಕೆ ಸ್ವತಃ ಮಾಡ್ಕೊಂಡ್ಬಂದು ಗಿಡ ಮಾಡಿ ನಾನು ಸುಮಾರಿಗೆ 35 ವರ್ಷದಿಂದನೂ ಅಡಿಕೆ ಗಿಡ ಮಾಡಿ ಪ್ರತಿ ವರ್ಷ ಮಾರಾಟ ಮಾಡ್ತಾ ಇದ್ದೀನಿ, ನಾನು ಬೆಳ್ಕೊಳ್ತಾ ಇದ್ದೀನಿ. ಜೊತೆಗೆ ಅದನ್ನು ನೋಡಿದಂಥವ್ರು ಈಗ 35 ವರ್ಷದಿಂದ ನಾನು ಕೊಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಗಿಡಗಳು ನಾನು ಕೊಟ್ಟಿದ್ದೀನಿ ಅಲ್ಲೆಲ್ಲ ಒಳ್ಳೆ ಉತ್ತಮವಾದ ಗಿಡಗಳ ಬಗ್ಗೆ ಜನಗಳು ಈಗಲೂ ಹುಡ್ಕೊಂಡ್ ಬರ್ತಾರೆ, ಅವ್ರ ಸುತ್ತಮುತ್ತನವರು ಹುಡ್ಕೊಂಡ್ ಬರ್ತಾರೆ. ಪ್ರತಿ ವರ್ಷ ನಾನು ಇವಾಗ ಸುಮಾರು ಹಂತ ಹಂತವಾಗಿ ನಾನು 1,000-2,000 ಶುರು ಮಾಡಿದನು, ಕಳೆದ ವರ್ಷನೂ ಸುಮಾರು 80,000 ಗಿಡ ನಾನು ಮಾರಾಟ ಮಾಡಿದ್ದೀನಿ. ಇನ್ನೂ ಕೂಡ 20,000 ಗಿಡಕ್ಕೆ ಬೇಡಿಕೆ ಈಗಲೂ ನನಗೆ ಪ್ರತಿನಿತ್ಯ. ಇವತ್ತು ಕೂಡ ಬೆಳಗ್ಗೆ ಒಬ್ರು ಬಂದಿದ್ರು, ನಿನ್ನೆ ಯಾರೋ ಪಿರಿಯಾಪಟ್ಟಣದಿಂದ ಫೋನ್ ಮಾಡಿದ್ರು, ಹೋದ್ವಾರ ಮೈಸೂರಿಂದ ಫೋನ್ ಮಾಡಿದ್ರು, ಹೀಗೆ ಎಲ್ಲ ಕಡೆನೂ ಗಿಡಗಳನ್ನು ಕೊಡ್ತಾ ಇರೋದ್ರಿಂದ ಅವರೆಲ್ಲರೂ ಬೇಡಿಕೆ ಇದೆ ಬರ್ತಾ ಇದ್ದಾರೆ. ಹಾಗಂತೇಳಿ ನಾನು ಎಷ್ಟೆಷ್ಟೋ ಗಿಡ ಹೋಗುತ್ತೆ ಅಂತೇಳಿ ಮನಸೋ ಇಚ್ಛೆ ಗಿಡ ಮಾಡಕ್ ಇಷ್ಟಪಡಲ್ಲ. ಗುಣಮಟ್ಟದ ಗಿಡಗಳನ್ನ ಬೀಜ ಆಯ್ಕೆ ಮಾಡಿ ಸಾವಯವ ಕೃಷಿ ಪದ್ಧತಿನಲ್ಲಿ ಅದನ್ನ ಬೆಳೆಸಿ ನಿರ್ವಹಣೆ ಮಾಡಿ ಜನಗಳಿಗೆ ನಾನು ಅದನ್ನ ಕೊಡ್ತಾ ಇದ್ದೀನಿ, ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ನರ್ಸರಿ ಚಟುವಟಿಕೆಗಳು ಸಾಮಾನ್ಯವಾಗಿ ಯಾವಾಗ ಪ್ರಾರಂಭ ಆಗುತ್ತೆ, ಏನೆಲ್ಲ ತಯಾರಿಯನ್ನ ಮಾಡಿಕೊಳ್ತೀರಾ ಅದಕ್ಕೋಸ್ಕರ? ನರ್ಸರಿ ಚಟುವಟಿಕೆಗಳು ಹೇಗೆ ಅಂದ್ರೆ ವರ್ಷ ಪೂರ್ತಿ ಇರುತ್ತೆ. ಹೇಗಿರುತ್ತೆ ಅಂದ್ರೆ ಈಗ ಉದಾಹರಣೆಗೆ ನಾವು ಬೀಜ ಇಂಥದೇ ಕಾಲದಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಇರುತ್ತೆ. ಮೊದಲು ಬೀಜ ಸಾಮಾನ್ಯವಾಗಿ ನಾವು ದೀಪಾವಳಿ ಆದ ನಂತರ ನವೆಂಬರ್ ಡಿಸೆಂಬರ್ ಅಲ್ಲಿ ಬಿತ್ತನೆ ಬೀಜವನ್ನ ನಾವು ತೋಟಗಳಿಂದ ಆಯ್ಕೆ ಮಾಡಿ ತಗೊಂಡು ಬಂದು ಜರ್ಮಿನೇಷನ್ ಬೆಡ್ಗೆ ಹಾಕ್ತೀವಿ. ಆ ಒಂದು ಅದು 2-3 ತಿಂಗಳು ಟೈಮ್ ತಗೊಳುತ್ತೆ ಮೊಳಕೆ ಬರೋದಕ್ಕೆ. ಅಷ್ಟು ಹೊತ್ತಿಗೆ ನಾವು ಹೊರ ಮಣ್ಣನ್ನು ತಂದು ಕೆಂಪು ಮಣ್ಣನ್ನ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿ ಅಂದ್ರೆ ಹೆಂಟೆ ಕಲ್ಲು ಮಣ್ಣು ಕಸ ಕಡ್ಡಿನೆಲ್ಲ ತೆಗೆದು ಬೇರ್ಪಡಿಸಿ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರವನ್ನು ಸಾಕಷ್ಟು ಬೇರಿಸಿ ಅದನ್ನೆಲ್ಲ ನಾವು ಪ್ಯಾಕೆಟ್ ತಂದು ಹಿಂದೆ ಎಲ್ಲ ನೆಲದಲ್ಲಿ ಹಾಕ್ತಾ ಇದ್ರು, ಈಗೆಲ್ಲ ಪ್ಯಾಕೆಟ್ ಸಿಸ್ಟಮ್ ಬಂದಿರೋದ್ರಿಂದ ಅದನ್ನೆಲ್ಲ ನಾವು ಕ್ಲೀನ್ ಆಗಿ ಪ್ಯಾಕೆಟ್ ಅಲ್ಲಿ ತುಂಬಿಸಿ ಪ್ರತಿ ದಿವಸ 12-15 ಜನ ನನಗೆ ನಮ್ಮ ಕೃಷಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಒಂದ್ ಕಡೆ ನರ್ಸರಿ ನಾನ್ ಮಾಡ್ತೀನಿ ಅನ್ನೋದ್ರ ಜೊತೆಗೆ ಇಷ್ಟೊಂದು ಜನಕ್ಕೆ ನಾನು ತಿಂಗಳಾನ್ಗಟ್ಟಲೆ ಕೆಲಸ ಕೊಡ್ತೀನಲ್ಲ ಅಂತಕ್ಕಂಥ ಒಂದು ಮನಸ್ತೃಪ್ತಿನೂ ನನಗೆ ಇದೆ. ಆ ರೀತಿನೆಲ್ಲ ಪ್ಯಾಕೆಟ್ನೆಲ್ಲ ತುಂಬಿಸಿ ಬೆಡ್ ಮಾಡಿ ಜರ್ಮಿನೇಷನ್ ಬಂದ ನಂತರ ಈ ಇದನ್ನ ತೆಗೆದು ಜರ್ಮಿನೇಷನ್ ಬೆಡ್ಡಿಂದ ಅದಕ್ಕೆ ಬೆಡ್ಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಪ್ಯಾಕೆಟ್ಗಳಿಗೆ. ಆವಾಗ ಇನ್ನೂ ಬಿಸಿಲು ಸಾಕಷ್ಟು ಇರುತ್ತೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಲ್ಲಿ. ಆ ಸಂದರ್ಭದಲ್ಲಿ ಬಿಸಿಲಿನ ಶಾಖಕ್ಕೆ ಈ ಗಿಡ ಸುಟ್ಟೋಗುತ್ತೆ. ಅದಕ್ಕೆಲ್ಲ ಟೆಂಪರರಿಯಾಗಿ ಅಂದ್ರೆ ಒಂಥರ ಅದು ಪ್ರತಿ ವರ್ಷ ತೆಗಿತಾ ಇರಬೇಕು, ಹಾಕ್ತಾ ಇರಬೇಕು ಈ ಟೂರಿಂಗ್ ಟಾಕಿಸ್ ಇದ್ದಂಗೆ. ಮೇಲ್ಗಡೆ ನಾವು ಶಾಮಿಯಾನ ಹಾಕಿ ತೆಗೆದಂಗೆ ಅದ್ರ ಮೇಲೆ ಶೇಡ್ ನೆಟ್ ಅನ್ನು ಹಾಕಿ ಅದಕ್ಕೊಂದು 50% ಶೇಡ್ ಅನ್ನ ಕವರ್ ಮಾಡಿ ಮಾನ್ಸೂನ್ ಶುರು ಆದ್ಮೇಲೆ ನಮ್ಮ 15 July ಮಾನ್ಸೂನ್ ಶುರುವಾಗಿ ಸಮುದ್ರದ ಮೇಲಿಂದ ಕೇರಳ ಮತ್ತೆ ನಮ್ಮ ದಕ್ಷಿಣ ಕರ್ನಾಟಕ ಮಲೆನಾಡು ಎಲ್ಲ ದಾಟಿ ನಮಗೆ ಮಳೆ ಬೀಳದೆ ಹೋದ್ರೂ ಕೂಡ ಮೋಡ ಚೆನ್ನಾಗಿ ಬರುತ್ತೆ, ವಾತಾವರಣ ಕೂಲ್ ಆಗುತ್ತೆ. ರೋಹಿಣಿ ಮಳೆ ಹೊತ್ತಿಗೆ ಜೂನ್ 2nd week ಹೊತ್ತಿಗೆ ನಾವು ಹೆಚ್ಚು ಕಮ್ಮಿ ಆ ಶೇಡ್ ನೆಟ್ನೆಲ್ಲ ರಿಮೂವ್ ಮಾಡಿಬಿಡ್ತೀವಿ, ತೆಗೆದಾಕ್ತೀವಿ. ಆ ನಂತರ ಮತ್ತೆ ನೆಕ್ಸ್ಟ್ ಇನ್ನು ಅದಕ್ಕೆ ಶೇಡ್ ನೆಟ್ ಹಾಕುವಂಥದ್ದು ನಾವು ಮತ್ತೆ ತಿರ್ಗಾ ನೆಕ್ಸ್ಟ್ ಮತ್ತೆ ಫೆಬ್ರವರಿಗೇನೆ ಅಲ್ಲಿವರೆಗೂ ಅದನ್ನು ಹಾರ್ಡ್ನಿಂಗ್ ಆಗೋಕ್ಬಿಟ್ಟು ಸಾವಯವ ಪದ್ಧತಿನಲ್ಲೇ ಅಂದರೆ ಒಂದು ಗಂಜಲ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಬೇವಿನಿಂಡಿ ಇರ್ಬೋದು, ಜೀವಾಮೃತ ಇರ್ಬೋದು, ಆಮೇಲೆ ಏನು ನಮ್ಮ ವೇಸ್ಟ್ ಡಿ ಕಾಂಪೋಸ್ಟ್ ಇರ್ಬೋದು, ಈ ಥರ ಇಂಥವನ್ನೇ ಬಳಕೆ ಮಾಡಿಕೊಂಡು ಕಳೆ ಕಸ ಎಲ್ಲ ನಿರ್ವಹಣೆ ಮಾಡಿಕೊಂಡು ಪ್ರತಿನಿತ್ಯ ಅದಕ್ಕೆ ಕ್ರಮಬದ್ಧವಾಗಿ ನೀರು ಕೊಟ್ಕೊಂಡು ಅದನ್ನು ನಾವು ನಿರ್ವಹಣೆ ಮಾಡ್ತಾ ಬರ್ತೀವಿ. ಹಾಗಾಗಿ ಎಲ್ಲ ದಷ್ಟಪುಷ್ಟವಾಗಿ ಮತ್ತೆ ಕ್ವಾಲಿಟಿ ಗುಣಗಳೆಲ್ಲ ಮುಂಚೆಲೆ ನಾವು ಬೀಜದಲ್ಲೇ ಆಯ್ಕೆ ಮಾಡ್ಕೊಂಡ್ರ ಜೊತೆಗೆ ಈ ಬೆಳೆಸೋ ಹಂತದಲ್ಲೂ ಕೂಡ ನಾವು ಅದನ್ನ ಬಹಳ ಚೆನ್ನಾಗಿ ಬೆಳೆಸೋದ್ರಿಂದ ನನ್ನ ಹತ್ರ ಏನು ತುಂಬಾ ಬೇಡಿಕೆ ಇದೆ. ತುಂಬಾ ದೂರ ದೂರದಿಂದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬಂದ್ಬಿಟ್ಟು ನನಗೆ ಇಲ್ಲಿಂದ ಗಿಡಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರ್ಯಾರು ಕೊಂಡ್ಕೊಂಡು ಹೋಗ್ತಾರೆ ನಿಮ್ಮ ಭಾಗದಿಂದ? ಇದರಲ್ಲಿ ಎರಡು ವಿಧಾನ. ಒಂದು, ಕೆಲವು ಸಲ ನನ್ನ ಅನುಭವಕ್ಕೆ ಬಂದಿದೆ, ಕೆಲವರು ವ್ಯಾಪಾರಸ್ಥರೇ ಬಂದು ಕೇಳ್ತಾರೆ ಗಿಡ ಚೆನ್ನಾಗಿರುತ್ತೆ ಬೇಡಿಕೆ ಇದೆ ಅಂತ. ಅದು ನನ್ನ ಉದ್ದೇಶ, ನನಗೆ ಒಳ್ಳೆ ಗುಣಮಟ್ಟದ ಗಿಡ ಯಾರೋ ಒಬ್ಬನಿಗೆ ವ್ಯಾಪಾರಸ್ಥರಿಗೆ ಕೊಟ್ಬಿಟ್ಟು ಲಾಭ ಮಾಡುವಂಥದ್ದು ಒಂದೇ ಅಲ್ಲ, ಗುಣಮಟ್ಟದ ಗಿಡಗಳನ್ನ ಹಂಚಿ ಹೋಗಬೇಕು ಎಲ್ಲರಿಗೂ, ಎಲ್ಲ ಕಡೆಯಿಂದ ಪ್ರದೇಶಕ್ಕೂ ಹೋಗಬೇಕು ಅನ್ನೋ ಇದರಲ್ಲಿ ನಾನು ಸಾಕಷ್ಟು ಗಿಡಗಳನ್ನ ಬೆಳೆದು ಎಲ್ಲ ಈವನ್ ನಂದು ಇಲ್ಲಿಂದ ಮಂಡ್ಯ, ಬೆಂಗಳೂರು, ಕನಕಪುರದಿಂದ ಎಲ್ಲ ಬರ್ತಾರೆ. ಈ ಕಡೆ ನಮ್ಮ ಬೇಲೂರು ಸುತ್ತಿರ್ಬೋದು, ಚಿಕ್ಕಮಗಳೂರು ಸುತ್ತಿರ್ಬೋದು, ನಮ್ಮ ಈ ಎಲ್ಲೆಲ್ಲಿ ನೀರಾವರಿ ಪ್ರದೇಶ ಇದೆ, ಹಾಸನ, ಕೆಆರ್ ನಗರ, ಹೊಳೆ ನರಸೀಪುರ, ಕುಣಿಗಲ್ಲು, ಹೀಗೆ ಎಲ್ಲ ಕಡೆಗೂ ಎಲ್ಲೆಲ್ಲಿಂದ ಬರ್ತಾರೋ ಎಲ್ಲರಿಗೂ ನಾನು ಈಗ ತಿಳ್ಕೊಂಡು ಎಲ್ಲೆಲ್ಲಿಂದ ಬರ್ತಾರೋ ಅವ್ರಿಗೆಲ್ಲ ಕೊಡ್ತಾ ಇದ್ದೀನಿ. ಇದುವರೆಗೆ ಯಾವುದೇ ಸಮಸ್ಯೆ ಇಲ್ಲ ಸಸ್ಯಗಳಲ್ಲಿ? ಎರಡು ತರ ಸಮಸ್ಯೆಗಳು ಬರ್ತಕ್ಕಂತ ಅವಕಾಶ ಇರುತ್ತೆ ಇದರಲ್ಲಿ. ಒಂದೇನು ಅಂದ್ರೆ ನಾವು ಬೆಳೆಸುವಾಗ ರೋಗ ಕೀಟಗಳ ಬಾಧೆನಲ್ಲಿ ಹಾಳಾಗ್ತಕ್ಕಂಥದ್ದು, ಗುಣಮಟ್ಟದ ಗಿಡ ಬೆಳೆಸದೇ ಇರತಕ್ಕಂಥದ್ದು ಸನ್ನಿವೇಶದಲ್ಲಿ ಅವು ಹಾಳಾಗೋಗುತ್ತೆ. ಎರಡನೇದಾಗಿ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿದಾಗ ನಾವು ಬೆಳಕೊಟ್ಟಾಗ ಒಂದು 4-5 ವರ್ಷ 6 ವರ್ಷ ಕಳೆದ ಮೇಲೆ ಎಲ್ಲರೂ ಕೂಡ ಫಸಲು ಹೆಂಗ್ ಬಂತು ಅನ್ನೋದ್ರ ಮೇಲೆ ಗುಣಮಟ್ಟದ ದುಡಿಕೊಂಬರ್ತಾರೆ. ಆದ್ರೆ ಇಲ್ಲಿವರೆಗೂ ನಾನು 35 ವರ್ಷದಲ್ಲಿ ಹಾಗೆ ಮಾಡಿದ್ರೆ ನಾನು 36ನೇ ವರ್ಷಕ್ಕೆ ಬರಕೇ ಆಗ್ತಿರ್ಲಿಲ್ಲ. ಆ ಗುಣಮಟ್ಟನ ಮೇಂಟೈನ್ ಮಾಡ್ತಿರೋದ್ರಿಂದನೇ ಇವಾಗ ಅವರ ನೆಂಟರು ಇಷ್ಟು ಯಾರ್ಯಾರು ಎಲ್ಲೆಲ್ಲಿಗೂ ನೋಡ್ತಾರೆ ಗಿಡಗಳನ್ನ ಇದೆಲ್ಲಿಂದ ತಂದ್ರೆ ತುಂಬಾ ಚೆನ್ನಾಗಿದೆ ನಮಗೂ ಅಲ್ಲೇ ಕೊಡಿಸಿ ಅಂತ ಹುಡ್ಕೊಂಡ್ ಬರ್ತಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ತೆಂಗು ಮಂಡಳಿ, ಅಡಿಕೆ ಮಂಡಳಿ ಇವರೆಲ್ಲ ಕೂಡ ರೆಕಗ್ನೇಷನ್ ಮಾಡೋ ಅಂತದ್ದು ಇರುತ್ತೆ, ಆ ತರದಕ್ಕೆ ತಾವು ಹೋಗ್ಲಿಲ್ವಾ? ನಾನು 35 ವರ್ಷ 36 ವರ್ಷ ಆಗೋಯ್ತು ನಾನು ಕೃಷಿಗೆ ಬಂದು. ನನ್ನ ವಯಸ್ಸು ಇವಾಗ 63. ಯಾಕೆಂದ್ರೆ ಈ ವಯಸ್ಸು ಅಂತಕ್ಕಂಥದ್ದು ಬರ್ತಾ ಬರ್ತಾ ಪ್ರಾಯ ಬರೋದಿಲ್ಲ. ನನಗೊಬ್ಬನೇ ಮಗ, ಅವನು ಎಲ್ಲೋ ಒಂದ್ ಕಡೆ ಅವನು ಸ್ವತಂತ್ರವಾಗಿ ಏನೋ ಅವನು ಮಾಡ್ಕೊಂಡಿದ್ದಾನೆ. ಇಲ್ಲಿ ನಾನೊಬ್ಬನೇ ನಿರ್ವಹಣೆ ಮಾಡ್ತಾ ಇದ್ದೀನಿ. ರಜಾ ಟೈಮಲ್ಲೆಲ್ಲ ಬಂದ್ಬಿಟ್ಟು ಅವನು ಕೂಡ ನನ್ನ ಜೊತೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಏನೇನ್ ಮಾಡಿದೀಯ ಅಂತೆಲ್ಲ ಅವನು ಕೂಡ ನನ್ನ ಜೊತೆ ಸಹಕರಿಸ್ತಾನೆ. ಆದ್ರೆ ಇಲ್ಲಿ ಕೆಲಸಗಳು ಇದರಲ್ಲಿ ಇವಾಗೆಲ್ಲ ಆಳು ಕಾಳಿನ ಸಮಸ್ಯೆ, ಆಮೇಲಿಂದ ಅತಿ ಹೆಚ್ಚು ಮಾಡ್ಕೊಳಕಾಗೋದಿಲ್ಲ. ಅತಿ ಹೆಚ್ಚು ಮಾಡ್ಕೊಂಡಂಗೆ ಗುಣಮಟ್ಟಗಳನ್ನ ನಾವು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನನಗೆ ಎಷ್ಟು ಗುಣಮಟ್ಟದ ಬಿತ್ತನೆ ಸಿಗುತ್ತೋ ಅಷ್ಟೊಂದು ಮಾತ್ರ ಗಿಡ ಬೆಳೆದು ಅಷ್ಟಿದ್ದಷ್ಟನ್ನ ನಾನು ಕೊಡ್ತಾ ಹೋಗ್ತೀನಿ. ಒಂದು ಗಿಡವು ಒಂದು ವರ್ಷ ಉಳಿಯೋದಿಲ್ಲ, ಆ ಕ್ರಮದಲ್ಲಿ ಹೋಗುತ್ತೆ. ಇನ್ ತೀರಾ ವೇಸ್ಟ್ ಗಿಡ ಅಂತ ಕಂಡು ಬಂದದ್ದು ನಾನು ಕೊಡಕ್ಕೆ ಹೋಗೋದಿಲ್ಲ, ತೆಗೆದು ಅದನ್ನ ಡ್ಯಾಮೇಜ್ ಅಂತ ಕನ್ಸಿಡರ್ ಮಾಡಿ ನಾನು ಆಚೆಗೆ ಎಷ್ಟು ಬಿಡ್ತೀನಿ. ಈ ರೀತಿ ಎಲ್ಲ ಹೋಗ್ತಾ ಇರೋದ್ರಿಂದ ಗುಣಮಟ್ಟದ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ, ಅದನ್ನ ಉಳಿಸ್ಕೊಂಡು ಹೋಗಿದ್ದೀನಿ. ಅದೇ ರೀತಿ ಜನಗಳು ಕೂಡ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿಕೊಂಡು ಪ್ರತಿನಿತ್ಯ ಹುಡುಕೊಂಡು ಬರ್ತಾರೆ. ಈ ವರ್ಷ ಅಂತೂ ಅದರಲ್ಲಿ ಗಿಡ ಕೊಟ್ಟು ಪೂರೈಸಕಾಗ್ತಿಲ್ಲ ಹೋದ ವರ್ಷ ಈ ವರ್ಷ, ಯಾಕೆಂದ್ರೆ ಅಡಿಕೆ ರೇಟ್ ಒಂದ್ ಕಡೆ ಏರ್ತಾ ಇದೆ, ಆಮೇಲೆ ಹಾಕೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಮೇಲೆ ನೀರಿನ ವ್ಯವಸ್ಥೆ ಅನುಕೂಲ ಇದ್ದಂತವ್ರು ಎಲ್ಲರೂ ಕೂಡ ಒಂದು ಈ ಅಡಿಕೆ ಬೆಳೆಗೆ ಎಲ್ಲ ಬದಲಾವಣೆ ಆಗ್ತಾ ಇದಾರೆ. ಅದೇ ತೆಂಗನ್ನೇ ಈಗ ಬೆಳೆಯೋದಕ್ಕೆ ಇಷ್ಟಪಡ್ತಾ ಇಲ್ಲ, ನಾನೇ ಕೂಡ ನನಗೂ ಇಷ್ಟ ಇಲ್ಲ, ಆ ಮಟ್ಟಕ್ಕೆ ಬೇಜಾರಾಗೋಗಿದೆ. ತೆಂಗು ಒಂದ್ ಕಡೆ ನೀರಿನ ಕೊರತೆ, ಮರಗಳು ಹೋಗ್ತಾ ಇದೆ, ಮಾರ್ಕೆಟ್ ರೇಟ್ ನೋಡಿದ್ರೆ ಆ ರೇಟ್ ಏನೇನು ಅಲ್ಲ ಇವತ್ತು ನಮಗೆ ಸಿಗ್ತಾ ಇರೋದು, ಇದಕ್ಕೆ ಯಾವುದೇ ಇದು ಸಿಗ್ತಾ ಇಲ್ಲ. ಹಾಗಾಗಿ ಇನ್ನು ನಾನು ಇದ್ರನ್ನ ಬೆಳೆಸೋ ಬಗ್ಗೆ ನಾನು ಸ್ಥಳೀಯವಾಗಿ ಇಷ್ಟು ಮಾಡ್ಕೊಂಡಿರೋದು ಬಿಟ್ರೆ ನಮ್ಮ ತೋಟಗಾರಿಕೆ ಏನು ಇಲಾಖೆಗಳಿದ್ದಾವೆ ಅವರುಗಳಿಗೆಲ್ಲ ಗೊತ್ತಿದೆ, ಅವರು ಕೂಡ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅವರ ಕೆಲವು ಪ್ರಕಟಣೆಗಳೊಳಗೂ ಇದನ್ನ ಇದು ಮಾಡ್ತಾ ಇರ್ತಾರೆ. ನಾನು ಅದರದ್ದೇ ಆದಂತ ಅದೇ ರೂಟಲ್ಲಿ ಸಂಪೂರ್ಣವಾಗಿ ನಾನು ಏನು ನರ್ಸರಿನೇ ಮೇಜರು ನಂದು ಅನ್ನೋ ತರ ಮಾಡ್ಕೊಂಡು ಹೋಗದೆ ಇರೋದ್ರಿಂದ ಇನ್ನು ಆ ತರ ವ್ಯವಸ್ಥೆಗೆಲ್ಲ ನಾನು ಮುಂದೆ ನೋಡುವ ಅದನ್ನ ಯೋಚನೆ ಮಾಡ್ತೀನಿ. ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ನಮ್ಮ ಕೇಳುಗರು? ಯಾರೇ ಸಂಪರ್ಕ ಮಾಡಿ ಏನೇ ವಿಚಾರ ಬೇಕಿದ್ರೂ ಕೂಡ ನನಗೆ ಯಾರೇ ಸ್ನೇಹಿತರು ಬಹಳ ಜನ ಪ್ರತಿನಿತ್ಯ ನನಗೆ ಇದ್ಕೊಂಡು ನಾನು ಯಾವಾಗಲೂ ಮೊಬೈಲ್ ಇವಾಗ ಜೋಬಲ್ಲೇ ಇಟ್ಕೊಳ್ಳೋ ಅಂತ ಸ್ಥಿತಿಗೆ ಬಂದಿದ್ದೀನಿ. ಯಾಕೆಂದ್ರೆ ಪ್ರತಿನಿತ್ಯ ಯಾರದ್ದಾರು 10-6 ಕಾಲ್ಗಳು ಬರ್ತಾನೆ ಇರುತ್ತೆ, ವಿಸಿಟರ್ಸ್ ಬರ್ತಾರೆ ಇಲ್ಲಿಗೆ ನೋಡ್ಕೊಂಡು ಹೋಗ್ತಾರೆ, ಚರ್ಚೆ ಮಾಡ್ಕೊಂಡು ಹೋಗ್ತಾರೆ. ನನ್ನ ದೂರವಾಣಿ ಸಂಖ್ಯೆ ನಂಬರ್ ಕೊಡ್ತೀನಿ, ಅವರು ಅದನ್ನ ಉಪಯೋಗಿಸ್ಕೊಂಡು ಯಾವಾಗ ಬೇಕಾದ್ರೂ ಏನೇ ವಿಚಾರ ಇದ್ರೆ ನನ್ನ ಹತ್ರ ಸಂಪರ್ಕಿಸಿ ಮಾತಾಡಲಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಅವರಿಗೆ ಖಂಡಿತ ಎಷ್ಟೊತ್ತಿನಲ್ಲಿ ಕೇಳಿರೋ ಹೇಳ್ತೀನಿ. ಇನ್ನೊಂದು ಎರಡನೇದಾಗಿ ಗೊತ್ತಿಲ್ಲದನ್ನ ನನಗೆ ಕೈಲಿ ಸಾಧ್ಯ ಇದ್ರೆ ಯಾರಿಂದಲಾರು ತಿಳ್ಕೊಂಡ್ಬೇಕಾದ್ರೆ ಅವ್ರ ಅನುಮಾನ ಪರಿಹರಿಸುವಂತ ಒಂದು ನನಗೆ ಮನಸ್ಥಿತಿ, ನಾನು ಅವರು ಇದನ್ನ ಬೆಳೆಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನ್ನ ನಂಬರ್ ಕೊಡ್ತೀನಿ, ಆ ನಂಬರ್ ಯಾರು ಬೇಕಾದ್ರೂ ನನ್ನನ್ನು ಸಂಪರ್ಕಿಸಿ ಇದನ್ನ ತಗೋಬಹುದು. ನನ್ನ ದೂರವಾಣಿ ಸಂಖ್ಯೆ ನಂಬರು 9986884490. ಮತ್ತೊಮ್ಮೆ ಹೇಳಿ, 9986884490 ಇದು ನನ್ನ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಯಾರು ಏನಾರು ಅವರ ಅನುಮಾನಗಳಿದ್ರೆ ನನ್ನ ಹತ್ರ ಸಂಪರ್ಕ ಮಾಡಬಹುದು. ಒಳ್ಳೆಯದು ಮಂಜುನಾಥ್ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಹಾಗೆ ಆಕಾಶವಾಣಿಗೂ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇಷ್ಟು ಒಂದು ಒಳ್ಳೆ ಒಂದು ಕ್ಷೇತ್ರದಲ್ಲಿದ್ದು ಹಲವಾರು ಜನ ರೈತರಿಗೆ ನನ್ನಿಂದ ಏನೋ ಒಂದು ಒಳ್ಳೆಯ ಸೇವೆ ಅಥವಾ ಒಂದು ಮಾರ್ಗದರ್ಶನ ಯಾವ ರೂಪದಲ್ಲಾರು ಇರ್ಬೋದು, ಇದನ್ನ ಸಿಕ್ಕೋದಿಕ್ಕೆ ವ್ಯವಸ್ಥೆ ಮಾಡಿ ಇದನ್ನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೂ ಕೂಡ ಹಾಸನ್ FM ಸ್ಟೇಷನ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಮಲದೇವಿಹಳ್ಳಿಯ ಪ್ರಗತಿಪರ ಕೃಷಿಕ HK ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳಿದಿರಿ. ಇಲ್ಲಿಗೆ HK ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಮುಕ್ತಾಯವಾಗುತ್ತೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಹಾಸನದಲ್ಲಿ ಕೀಲು ಮತ್ತು ಮೂಳೆ ತಜ್ಞರೆಂದು ಹೆಸರುವಾಸಿಯಾಗಿ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ರಾಮಕೃಷ್ಣ ಭಟ್ರವರ ಸಾರಥ್ಯದಲ್ಲಿ ಅವರ ಮಗ ಡಾಕ್ಟರ್ ನಿಖಿಲ್ ಭಟ್ರವರು ಹೇಮಾವತಿ ಆಸ್ಪತ್ರೆಯಲ್ಲಿ ಸದಾ ಲಭ್ಯವಿರುತ್ತಾರೆ. ಇವರು ವಿದೇಶದಲ್ಲಿ ನುರಿತ ತಜ್ಞರೊಂದಿಗೆ ಪರಿಣತಿ ಪಡೆದು ಈಗ ಹೇಮಾವತಿ ಆಸ್ಪತ್ರೆಯಲ್ಲಿ ಮೂಳೆ ಮತ್ತು ಕೀಲು ಮರು ಜೋಡಣೆ ತಜ್ಞರಾಗಿದ್ದು 100ಕ್ಕೂ ಹೆಚ್ಚು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅನ್ನು ಯಶಸ್ವಿಯಾಗಿ ಮಾಡಿ ಪ್ರಸಿದ್ಧಿ ಪಡೆದ ಇವರು ಎಲ್ಲಾ ವಯಸ್ಸಿನ ರೋಗಿಗಳಿಗೂ ಕೀಲು ಮರು ಜೋಡಣೆ ಮಾಡಲು ಲಭ್ಯವಿರುತ್ತಾರೆ. ಸಂಪರ್ಕಿಸಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಉತ್ತರ ಬಡಾವಣೆ ಹಾಸನ. ಕರೆ ಮಾಡಿ 08172267656.